ಮನದ ಮಾತಿನ ನೂರು ಚಿಂತನೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮಿಡಿಂದೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಮೂಡಿಬಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 7 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾ ಕೃಷ್ಣೇಗೌಡ ಕೆಟಿ ಅವರೊಂದಿಗೆ ಸಂದರ್ಶನ, ನಂತರ ಅಪ್ಪಗಿರಿ ತಿಮ್ಮರಾಜು ಮತ್ತು ಸಂಗಡಿಗರಿಂದ ಜನಪದ ಗೀತೆಯನ್ನು ಕೇಳುತ್ತೀರಿ. ಮೊದಲಿಗೆ ಜಾಹೀರಾತು. ರಮೇಶ್, ನಿಮ್ ಬೆಂಗಳೂರಿಗೆ ಮೆಟ್ರೋ ಏನೋ ಬಂತು, ಆದ್ರೆ ಅದ್ಯಾ ಕನ್ಸ್ಟ್ರಕ್ಷನ್ ಇಷ್ಟೊಂದು ಸ್ಲೋ? ಅದು ಅವತ್ತಿನ ಸರ್ಕಾರದ ಕತೆ, ಈಗೆಲ್ಲ ಸ್ಪೀಡ್. ಹೇಳಿದ ಟೈಮ್ಗಿಂತ ಕೆಲಸ ಬೇಗ ಮುಗಿತಿದೆ. ನಮ್ ಮೆಟ್ರೋ ಲೈನ್ ಈಗ ದೇಶದಲ್ಲೇ ಸೆಕೆಂಡ್ ಲಾಂಗೆಸ್ಟ್ ಗೊತ್ತಾ? ಬಿಜೆಪಿ ಸರ್ಕಾರ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ? ಹೌದಾ, ಬಿಜೆಪಿ ಕೆಲಸ ಸೂಪರ್ ಗುರು. ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಕೇಳುಗರೆ, ಸಮಯ ಆಗಿದೆ 7:01:50. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ತಜ್ಞವಾಣಿಯೊಳಗ ಮಣ್ಣು ಉಳಿಸಿ ಅಭಿಯಾನ ಕುರಿತು, ಮಣ್ಣು ಉಳಿಸಿ ಅಭಿಯಾನದ ಸ್ವಯಂ ಸೇವಕರಾದ ಬಸವರಾಜ ಬಿರಾದಾರ್ ಅವರ ಜೊತೆ ಸಂದರ್ಶನ. ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಗರ್ಜಗಿ ಅವರ ಮಾರ್ಗದರ್ಶನದಲ್ಲಿ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್. ಈಗ ಕಲಬುರಗಿಯಲ್ಲಿ ಶುಭಾರಂಭ. April 30 ಉದ್ಘಾಟನೆ. ಪಿಯುಸಿ ಪ್ಲಸ್ ನೀಟ್, ಪಿಯುಸಿ ಪ್ಲಸ್ ಐಐಟಿ, ಜೆಡಬ್ಲ್ಯೂ ಫೌಂಡೇಶನ್ ಕೋರ್ಸಸ್ ಫಾರ್ 8th, 9th and 10th ಕ್ಲಾಸ್. ನೀಟ್ ದೀರ್ಘಾವಧಿ ಕೋಚಿಂಗ್ ಕೂಡ ಲಭ್ಯ. ಕಲಬುರಗಿಯ ಜಿಡಿಎ ಲೇಔಟ್, ರಿಂಗ್ ರೋಡಿನ ಕಾಯಕ ಸ್ಕೂಲ್ ಎದುರುಗಡೆ. ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್. ಮಾಹಿತಿಗಾಗಿ ಸಂಪರ್ಕಿಸಿ 7829089991 ಅಥವಾ 92. ವೆಬ್ಸೈಟ್ www.vedicv.in. ಬನ್ನಿ, ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಿ. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದು ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತೆ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ, ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಬೇಕು. ಇನ್ನು 2 hours ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೆ ಒಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 45%, ಬೀದರ್ ಜಿಲ್ಲೆಯೊಳಗ 40%, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 55%, ವಿಜಯಪುರ ಜಿಲ್ಲೆಯೊಳಗ 10%, ಯದಗಿರಿ ಜಿಲ್ಲೆಯೊಳಗ 50%, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಶೇಕಡಾ 25% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ವಿಜಯಪುರ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ತಜ್ಞವಾಣಿ ಕಾರ್ಯಕ್ರಮದಲ್ಲಿ ಮಣ್ಣು ಉಳಿಸಿ ಅಭಿಯಾನ ಕುರಿತು ಮಣ್ಣು ಉಳಿಸಿ ಅಭಿಯಾನದ ಸ್ವಯಂ ಸೇವಕರಾದ ಬಸವರಾಜ್ ಬಿರಾದಾರ್ ಅವರ ಜೊತೆ ಸಂದರ್ಶನ. ತಜ್ಞವಾಣಿ ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಣ್ಣಿನ ಆರೋಗ್ಯ ಬೆಳೆಗಳಿಗೆ ತುಂಬಾ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಅಭಿಯಾನನೇ ನಡೀತಾ ಇದೆ, ಸೇವ್ ಸಾಯಿಲ್ ಅಥವಾ ಮಣ್ಣು ಉಳಿಸಿ ಅಭಿಯಾನ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಸ್ಟುಡಿಯೋನಲ್ಲಿದ್ದಾರೆ ಬಸವರಾಜ್ ಬಿರಾದಾರ್ ಅವರು. ಇವರು ಸೇವ್ ಸಾಯಿಲ್ ಅಥವಾ ಮಣ್ಣು ಉಳಿಸಿ ಅಭಿಯಾನದ ಸ್ವಯಂ ಸೇವಕರು. ಈ ಒಂದು ಕಾರ್ಯಕ್ರಮಕ್ಕೆ ಬಸವರಾಜ್ ಬಿರಾದಾರ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಅಭಿಯಾನ ಏನಿದು, ಸೇವ್ ಸಾಯಿಲ್ ಅಥವಾ ಮಣ್ಣು ಉಳಿಸಿ ಅಭಿಯಾನ, ಇದು ಏನಿದು? ಮಣ್ಣು ಉಳಿಸಿ ಅಂತಂದ್ರೆ ಮುಖ್ಯವಾಗಿ ಮಣ್ಣು ನಾಶ ಆಗ್ತಾ ಇದೆ, ಆ ಉಳಿಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಬೇಕು ಅನ್ನುವಂತ ಒಟ್ಟಾರೆ ಈ ಉದ್ದೇಶ ಹೊಂದಿದಂತಹ ವಿಶೇಷವಾದಂತಹ ಅಭಿಯಾನ ಆಗಿರೋದು ವಿಶ್ವಸಂಸ್ಥೆ ಹೇಳ್ತಾ ಇದೆ. ಇನ್ನೊಂದು 20-30 ವರ್ಷ ಇದೇ ಕೃಷಿ ಪದ್ಧತಿಯನ್ನ ನಾವೇನಾದರೂ ಅನುಸರಿಸಿದ್ದೇ ಆದ್ರೆ ಸುಮಾರು 40% ಜನರಿಗೆ ಆಹಾರದ ಕೊರತೆ ಉಂಟಾಗ್ತದೆ ಅನ್ನೋದು. ಭೂಮಿ ಬರಡಾಗುತ್ತೆ ಅಂದ್ರೆ ಸುಮಾರು 200 crore ಜನಸಂಖ್ಯೆ ಹಸುವಿನಿಂದ ಬಳಲಿ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ವಿಶ್ವಸಂಸ್ಥೆ ಹೇಳಿದೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಅರಿವನ್ನ ಮೂಡಿಸಿಕೊಂಡು ಈ ಒಂದು ಮಣ್ಣು ಉಳಿಸುವಂತಹ ನಿಟ್ಟಿನಲ್ಲಿ ನಾವೇನ್ ಮಾಡಬೇಕಾಗಿದೆ, ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಇದು ಜನಸಾಮಾನ್ಯರು ಸಾಮಾನ್ಯವಾಗಿ ಅವರ ಒಂದು ಸಮಸ್ಯೆಯನ್ನ ವ್ಯಕ್ತಪಡಿಸುವಂತದ್ದು ಅಂತಂದ್ರೆ ಅವರ ನಾಯಕರಿಗೆ ವ್ಯಕ್ತಪಡಿಸಬೇಕಾಗ್ತದೆ. ಹಾಗಿದ್ರೆ ನಾಯಕರು ಏನ್ ಮಾಡಬೇಕಾಗತ್ತೆ, ಅದಕ್ಕೆ ಸೂಕ್ತವಾದಂತಹ ಕಾನೂನುಗಳನ್ನ ತಂದು ಮಣ್ಣನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪ್ರತಿ ಹಂತವಾಗಿಯೂ ಕೂಡ ಇದು ಅರಿವನ್ನ ಮೂಡಿಸುವಂತಹ ವಿಶೇಷವಾದಂತಹ ಅಭಿಯಾನ ಆಗಿರೋ ಸರ್. ಈ ಅಭಿಯಾನ ಶುರುವಾಗಿದೆ ಅವಾಗ? ಕಳೆದ ವರ್ಷ March 21 ಈ ಅಭಿಯಾನ ಪ್ರಾರಂಭ ಆಯಿತು. ಈ ಅಭಿಯಾನವನ್ನು ಪ್ರಾರಂಭ ಮಾಡಿದವರು ಸದ್ಗುರು ಜಗ್ಗಿ ವಾಸುದೇವ್ ಅವರು. ಅವರ ಉದ್ದೇಶ ಏನಾಗಿತ್ತು, ಜಗತ್ತಿನ 1/2 ಅಧಿಕ ಜನಸಂಖ್ಯೆಗೆ ಈ ಮಣ್ಣಿನ ಕುರಿತು ಅರಿವನ್ನು ಮೂಡಿಸಬೇಕು ಅನ್ನುವಂಥದ್ದು ಉದ್ದೇಶ ಆಗಿತ್ತು. ಆ ಒಂದು ಕಾರಣಕ್ಕಾಗಿ ಅವರು ಸ್ವತಃ ಒಂದು ಸಾಹಸವನ್ನ ಮಾಡಿರುವಂತಹದ್ದು ಅಂದ್ರೆ ಇಂಗ್ಲೆಂಡ್ನಿಂದ ಕರ್ನಾಟಕದ ಕಾವೇರಿ ನದಿವರೆಗೆ ಒಟ್ಟು 30,000 km, ಅದು ಕೂಡ 65ನೇ ವಯಸ್ಸಿನಲ್ಲಿ ಅವರು ಬೈಕ್ ಮುಖಾಂತರ ಪ್ರಯಾಣ ಮಾಡಿ ಬಂದು ತಲುಪ್ತಾರೆ. ಬರುವಾಗ ಒಂದು 100 ಆಗಿರೋದು. ಆ 100 ಸುಮಾರು 600 ಅಧಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅದು ಜಗತ್ತಿನ ಹಲವು ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಮಾತನಾಡ್ತಾ ಅವರ ಒಂದು ಬೆಂಬಲವನ್ನು ಪಡಿತಾ ಇವರು ಸದ್ಗುರು ಅವರು ಬಂದಿರೋದು. ಇದು ಹೆಚ್ಚಾಗಿ ಏನಾಯ್ತು ಅಂತಂದ್ರೆ ಈ ಮೀಡಿಯಾಗಳಲ್ಲಿ ಹೆಚ್ಚಿನ ಜನಕ್ಕೆ ತಲುಪಿರುವಂತದ್ದು. ಅಂದ್ರೆ ಈಗುವಾಗ ಒಟ್ಟಾರೆಯಾಗಿ ಒಂದು ಕಳೆದ ಒಂದು ವರ್ಷದಿಂದ ಸುಮಾರು 400 crore ಜನಸಂಖ್ಯೆಗೆ ಮಣ್ಣು ಉಳಿಸಬೇಕು, ಮಣ್ಣು ನಾಶ ಆಗ್ತಾ ಇದೆ, ಅದನ್ನು ಉಳಿಸುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಅನ್ನುವಂತ ಸಂದೇಶ ಈ ಅಭಿಯಾನ ಮುಖಾಂತರ ಈಗಾಗಲೇ ತಲುಪಾಗಿದೆ. ಈ ಒಂದು ಅಭಿಯಾನ ಏನಿದೆ, ಇದು ಒಂದು ಜಾಗತಿಕ ಮಟ್ಟದಲ್ಲಿ ಶುರುವಾಗಿದೆ. ಈಗ ಬೇರೆ ದೇಶಗಳು ಹೇಗೆ ಸ್ಪಂದಿಸಿದ್ದಾರೆ? ಈಗಾಗಲೇ 80 ಅಧಿಕ ದೇಶಗಳು ಈ ಮಣ್ಣು ಉಳಿಸಿ ಅಭಿಯಾನದ ಮುಖಾಂತರ ಏನೊಂದು ಕಾನೂನನ್ನು ರಚನೆ ಮಾಡಲಾಗಿದೆಯೋ ಆ ಕಾನೂನನ್ನು 80 ಅಧಿಕ ದೇಶಗಳಿಗೆ ಈಗ ಕೊಡಲಾಗಿದೆ. ಅವ್ರ ಜೊತೆಯಲ್ಲಿ MOU ಕೂಡ ಸೈನ್ ಮಾಡಲಾಗಿದೆ. ಅಂದ್ರೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತ 8 ಈಗಾಗಲೇ ಮುಂದೆ ಬಂದಿದ್ದಾವೆ. ಅದರಲ್ಲಿ ಭಾರತ ದೇಶನೂ ಕೂಡ ಒಂದಾಗಿರೋದು. ಭಾರತ ದೇಶದಲ್ಲಿ ಮತ್ತೆ ಇತರ ಒಂದು ಈ ರಾಜ್ಯ ಸರ್ಕಾರಕ್ಕೂ ಕೂಡ ಏನ್ ಮಾಡಿದ್ದಾರೆ, ಈ ರೀತಿಯ ಒಂದು ಮಣ್ಣು ಪುನಃಚೇತನ ಕಾನೂನನ್ನು ಕೊಟ್ಟಿರೋದು. ಅದರ ಕರ್ನಾಟಕ ರಾಜ್ಯನೂ ಕೂಡ ಒಂದಾಗಿದೆ. ಹಾಗಾಗಿ ಇದು ಮೊದಲ ಹಂತದ ಇದು ಯಶಸ್ಸು. ಈಗಾಗಲೇ ಏನ್ ಮಾಡಿದ್ದಾರೆ ಸದ್ಗುರು ಅವರು, 190 ದೇಶಗಳಿಗೆ ಸೂಕ್ತವಾದಂತದ್ದು ಅಂದ್ರೆ ಅಲ್ಲಿಯ ಎಲ್ಲಾ ರೀತಿಯ ವಾತಾವರಣ ಅಂದ್ರೆ ಮಣ್ಣಿನ ಗುಣಧರ್ಮ ಆಗಿರ್ಬೋದು, ಅಲ್ಲಿರುವಂತಹ ಒಟ್ಟಾರೆ ಪರಿಸರ ಆಗಿರ್ಬೋದು, ಅಲ್ಲಿರುವಂತಹ ಆರ್ಥಿಕ ಸ್ಥಿತಿಗತಿಗಳಾಗಿರ್ಬೋದು, ಎಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ಅಲ್ಲಿಗೆ ಸೂಕ್ತವಾದಂತಹ ಈ ಮಣ್ಣು ಪುನಃಚೇತನ ಕಾನೂನನ್ನು ರಚನೆ ಮಾಡಿ ಈಗಾಗಲೇ ಅವರು ತಯಾರಿ ಮಾಡಿದ್ದಾರೆ. ಹಾಗಿದ್ರೆ ಇಷ್ಟು ದೇಶಗಳು ಈಗಾಗಲೇ ಮುಂದೆ ಬಂದಿದ್ದಾವೆ ಅಂತಂದ್ರೆ ಅಷ್ಟೊಂದು ಇದು ಯಶಸ್ಸನ್ನು ಪಡ್ಕೊಂಡಿದೆ, ಒಂದು ಒಳ್ಳೆಯ ಸ್ಪಂದನೆ ಎಲ್ಲಾ ದೇಶಗಳಿಂದನೂ ಕೂಡ ಬಂದಿರೋದು. ಇನ್ ಮುಂದಿನ ಹಂತದಲ್ಲಿ ಆ ಕಾನೂನು ವ್ಯವಸ್ಥಿತವಾಗಿ ಅನುಷ್ಠಾನ ಆಗಬೇಕಾಗಿದೆ. ಅನುಷ್ಠಾನ ಆಗಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಆ ಕಾನೂನಿನ ಕುರಿತು ಎಷ್ಟು ಜನಕ್ಕೆ ಮಾಹಿತಿ ದೊರೆತು, ಹೌದು ಈ ಕಾನೂನು ಬೇಕಾಗಿದೆ, ಆ ಕಾನೂನು ಅನುಷ್ಠಾನ ಆದ್ರೆ ಮಾತ್ರ ಈ ರೈತರಿಗೆ ಒಂದು ಲಾಭ ಆಗುತ್ತೆ, ರೈತರಿಗೆ ಲಾಭ ಆದ್ರೆ ಮಾತ್ರ ಅವ್ ಮಣ್ಣು ಉಳಿಸ್ತಾರೆ, ಮಣ್ಣು ಉಳಿದ್ರೆ ಮಾತ್ರ ಏನಾಗುತ್ತೆ ನಮಗೂ ಕೂಡ ಒಳ್ಳೆಯ ಒಂದು ಆಹಾರ ದೊರೀತದೆ ಅನ್ನುವಂತ ಮನವರಿಕೆ ಎಲ್ಲರಿಗೂ ಕೂಡ ಆಗುವಂತಹ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಈ ಅಭಿಯಾನದ ಯಾರೆಲ್ಲ ಪಾಲುದಾರಾಗಬೇಕು ಅಂದ್ರೆ ಯಾರೆಲ್ಲ ಆಹಾರವನ್ನ ಸೇವನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಈ ಅಭಿಯಾನದ ಒಬ್ಬರು ಪಾಲುದಾರಾಗಿ ಅಥವಾ ಸ್ವಯಂ ಸೇವಕರಾಗಿ ಕೆಲಸ ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿರೋದು. ಈಗ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಅಭಿಯಾನ ಹೇಗೆ ನಡೀತದೆ? ಬೇರೆ ಬೇರೆ ದೇಶಗಳಲ್ಲಿ ಸರ್ ಅಂತಂದ್ರೆ ಇದು ಮುಂದುವರೆದು ಒಂದು ಯಾವುದೋ ಒಂದು ಸಂಸ್ಥೆ ಅಥವಾ ಕಾರ್ಪೊರೇಟ್ ಕಂಪನಿ ಇತ್ತು ಅಂತಂದ್ರೆ ಅಲ್ಲಿ ಏನ್ ಮಾಡ್ತಾ ಇದಾರೆ, ಈ ಪ್ಲಾಕಾರ್ಡ್ಸ್ ಅನ್ನ ಹಿಡ್ಕೊಂಡು ಈ ಮಣ್ಣಿನ ಕುರಿತು ಏನ್ ಮಾಡ್ತಾ ಇದ್ರೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ, ಇದು ಇದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ. ಅದೇ ರೀತಿ ಸುಮಾರು ಜನ ಏನ್ ಮಾಡಿದ್ದಾರೆ, ಜಗತ್ತಿನಾದ್ಯಂತ ಸೈಕ್ಲಿಂಗ್ ಅನ್ನ ಮಾಡಿದ್ದಾರೆ, ಒಬ್ರು 3,000 ಕಿಲೋಮೀಟರ್ ಮಾಡಿದ್ದಾರೆ, 4,000-5,000 ಕಿಲೋಮೀಟರ್ ಮಾಡಿದ್ದಾರೆ. ಒಬ್ರು ಇದೇ ಭಾರತ ದೇಶದಲ್ಲಿ ಸುಹೇಲ್ ಅನ್ನುವಂಥವ್ರು, ಅವರು 8,000 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ದಾರೆ. ಅದೇ ರೀತಿ ಬೈಕ್ ರ್ಯಾಲಿಗಳ ಅದೇ ರೀತಿ ನಡೀತವೆ. ಅಂದ್ರೆ ಅವ್ರವ್ರ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಒಂದು ಮಣ್ಣಿನ ಕುರಿತು ಅರಿವನ್ನು ಮೂಡಿಸುವಂತ ಒಂದು ಕೆಲಸವನ್ನು ವೈಯಕ್ತಿಕವಾಗಿ ಮಾಡ್ತಾ ಇದಾರೆ. ಇದು ಸರ್ಕಾರದ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಅನುಷ್ಠಾನ ಆಗಬೇಕಾಗಿತ್ತು ಅಂದ್ರೆ ಮುಖ್ಯವಾಗಿ ಈ ವಿಷಯ ಮುನ್ನೆಲೆಗೆ ಬರಬೇಕಾಗಿದೆ. ಯಾವ ಸಂದರ್ಭದಲ್ಲಿ? ಚುನಾವಣೆ ಸಂದರ್ಭದಲ್ಲಿ. ಅದು ಬಹಳ ಮುಖ್ಯವಾಗಿರುವಂತದ್ದು. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಯಾವ ವಿಷಯ ಚರ್ಚೆಗೆ ಒಳಪಡುತ್ತದೋ ಅದು ಖಂಡಿತವಾಗಿಯೂ ಕೂಡ ಮುಂದೆ ಆಡಳಿತ ಮಾಡುವಂತಹ ಸರ್ಕಾರ ಅದನ್ನ ಅನುಷ್ಠಾನ ಮಾಡೋಕೆ ಮುಂದುವರುತ್ತೆ. ಆ ಒಂದು ನಿಟ್ಟಿನಲ್ಲಿ ಸದ್ಗುರು ಅವರು ಹೇಳುವ ಹಾಗೆ ಈ ಒಂದು ಪರಿಸರದ ಒಂದು ವಿಷಯ ಏನಾಗಬೇಕು, ರಾಜಕೀಯ ವಿಷಯ ಆಗಬೇಕು, ಅದು ಬಹಳ ಮುಖ್ಯ ಆಗಿದೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಈ ಒಂದು ಕರ್ನಾಟಕದಲ್ಲಿ ಈಗ ನಾವು ಪ್ರಾರಂಭ ಮಾಡ್ತಾ ಇರೋ ಸರ್. ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶಗಳೇನು? ಈ ಅಭಿಯಾನದ ಮುಖ್ಯವಾದಂತಹ ಉದ್ದೇಶ ಏನು ಅಂದ್ರೆ, ತಮಗೆ ಈಗಾಗಲೇ ಹೇಳಿದ ಹಾಗೆ ಮಣ್ಣಿನ ಸತ್ವ ಕಳ್ಕೊಳ್ತಾ ಇದೆ. ಮಣ್ಣಿನ ಸತ್ವವನ್ನು ಯಾವ ಆಧಾರದ ಮೇಲೆ ನಾವು ಗುರುತಿಸ್ತೀವಿ? ಇದರ ತೀವ್ರತೆ ಹೇಗಿದೆ? ತೀವ್ರತೆ ನಾನು ನಿಮಗೆ ಹೇಳಿದ ಹಾಗೆ ಸರ್ ಅಂತಂದ್ರೆ ಈ ಮಣ್ಣು ನಾಶ ಆಗುವ ಮುಖಾಂತರ 200 ಕೋಟಿ ಜನಸಂಖ್ಯೆ ಸಾವಿಗಳಾಗುವಂತ ಸಾಧ್ಯತೆ 20-30 ವರ್ಷಗಳೇ ಇದೆ ಅಂತ. ಹಾಗಿದ್ರೆ ಒಮ್ಮೆಲೆ ಪ್ರಾರಂಭ ಆಗೋದಿಲ್ಲ, ಅದು ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ಪ್ರಾರಂಭ ಆಗಿದೆ ಸರ್. ಅದರ ಪರಿಣಾಮ ಅಂದ್ರೆ ಒಮ್ಮೆಲೆ ಸಾವಿಗಿಡ ಆಗೋದಿಲ್ಲ, ಅದರ ಪರಿಣಾಮ ಹಂತ ಹಂತವಾಗಿ ಮುಂದೆ ಹೋಗ್ತಾ ಇರ್ತದೆ. ಈಗಾಗಲೇ ಅಂತಂದ್ರೆ ಮುಖ್ಯವಾಗಿ ಏನಾಗ್ತಾ ಇದೆ, ಏನೆಲ್ಲ ಆಹಾರವನ್ನು ನಾವು ಉತ್ಪಾದನೆ ಮಾಡ್ತಾ ಇದೀವೋ ಆ ಆಹಾರ ಒಂದು ಗುಣಮಟ್ಟ ಇಲ್ಲ ಅನ್ನೋದು. ಎಷ್ಟಿಲ್ಲ, ಇದೇ ಒಂದು 70-80 ವರ್ಷಗಳ ಹಿಂದೆ ಒಂದು ಮೌಸಂಬಿ ಹಣ್ಣನ್ನು ತಿಂದ್ರೆ ನಮ್ ದೇಹಕ್ಕೆ ಎಷ್ಟೆಲ್ಲ ಪೋಷಕಾಂಶ ದೊರೀತಾ ಇತ್ತು, ಇವತ್ತು 8 ಮೋಸಂಬಿ ಹಣ್ಣನ್ನು ತಿಂದ್ರೂ ಕೂಡ ಅಷ್ಟು ಪೋಷಕಾಂಶ ದೊರೆಯೋದಿಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದೇ ರೀತಿ ಇದೇ 20 ವರ್ಷಗಳ ಹಿಂದೆ ಏನ್ ಬೇಳೆಕಾಳುಗಳನ್ನು ನಾವು ಸೇವನೆ ಮಾಡ್ತಾ ಇದೀವಿ, ಅದರಲ್ಲಿರುವಂತಹ ಪ್ರೋಟೀನ್ ಅಂಶ ಈಗ 20 ವರ್ಷಗಳಲ್ಲಿ ಏನಾಗಿದೆ, 60% ಕಡಿಮೆ ಆಗಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಇದು ಎಲ್ಲಾ ಬೆಳೆಗಳಿಗೂ ಕೂಡ ಅನ್ವಯಿಸ್ತಾ ಇರುವಂತದ್ದು. ಈ ರೀತಿ ಪೋಷಕಾಂಶ ಏನು ಕೊರತೆ ಇರುವಂತಹ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ಮೊದಲನೇದಾಗಿ ನಾವು ದೈಹಿಕ ತೊಂದರೆಗಳಿಗೆ ತುತ್ತಾಗ್ತೀವಿ, ಎರಡನೇದು ಮಾನಸಿಕ ತೊಂದರೆಗಳಿಗೆ. ಈ ದೈಹಿಕ ತೊಂದರೆಗಳಿಗೆ ತುತ್ತಾಗ್ತಾ ಇದೀವಿ ಅನ್ನೋದಕ್ಕೆ ನಿದರ್ಶನ ಸರ್, ಅದಕ್ಕೆ ನಿದರ್ಶನ ನೋಡಿ ಸರ್ ಅಂತಂದ್ರೆ ಮುಖ್ಯವಾಗಿ ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ತಲೆ ಎತ್ತಾ ಇರೋದು ಯಾವುದು ಅಂತಂದ್ರೆ ಆಸ್ಪತ್ರೆ ಬಿಲ್ಡಿಂಗ್ ಗಳು, ಆಸ್ಪತ್ರೆಗಳೇ ಇದಕ್ಕೆ ಮುಖ್ಯವಾಗಿ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು. ಹಾಗಿದ್ರೆ ಇನ್ ಮುಂದಿನ ದಿನಗಳಲ್ಲಿ ಈ ದೈಹಿಕ ತೊಂದರೆಗಳಂತ ಜನಗಳ ಸಂಖ್ಯೆ ಅತಿ ಹೆಚ್ಚು ಆಗುವಂತಹ ಸಾಧ್ಯತೆ ಇದೆ, ತೀವ್ರತೆ. ಹಾಗಿದ್ರೆ ಈಗಲೇ ನಾವು ಏನಾದರೂ ಎಚ್ಚೆತ್ತುಕೊಂಡು ಕಾರ್ಯಪ್ರವೃತ್ತರಾದ್ರೆ ನಾವು ಮೊದಲ ಹಂತದಲ್ಲಿ ಈ ದೈಹಿಕ ಸಮಸ್ಯೆಗಳನ್ನು ನೀಗಿಸಿಕೊಳ್ಳೋದು, ಅದೇ ರೀತಿ ಮಾನಸಿಕ ಸಮಸ್ಯೆಗಳನ್ನು ಕೂಡ ನೀಗಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಮುಖ್ಯವಾದಂತಹ ಉದ್ದೇಶ ಆಗಿರೋದು. ಅಂದ್ರೆ 20 ವರ್ಷಗಳಲ್ಲಿ ಏನಾಗ್ತದೆ ಅನ್ನೋದು ವಿಶ್ವಸಂಸ್ಥೆ ಹೇಳಿದೆ. ಹಾಗಿದ್ರೆ ಈಗಲೇ ಏನಾಗ್ತದೆ ಅನ್ನೋದು ಕೂಡ ಹೇಳಿದೆ, ಅದನ್ನು ನಾವು ಅರಿವನ್ನು ಮೂಡಿಸಿಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗಿದೆ. ಅದೇ ವಿಶ್ವಸಂಸ್ಥೆಯಲ್ಲಿ ಇನ್ನೊಂದು ಮಾತು ಹೇಳಿದೆ, ಈಗ ಏನು ಕೊರೋನಾ ಸಾಂಕ್ರಾಮಿಕವಾಗಿ ಯಾವ ರೀತಿ ಹರಡಿತೋ ಅಂದ್ರೆ ಒಂದು 10 ಮನೆಗಳಿದಾವ ಅಂತಂದ್ರೆ ಒಂದ್ 2-3 ಮನೆಗೆ ಏನಾಗೋದು ಎಲ್ಲ ಕೊರೋನಾ ಬಂದಿರೋದು ರೋಗ. ಆ ಒಂದು ರೀತಿ ಈ ಒಂದು ಮಾನಸಿಕ ರೋಗ ಸಾಂಕ್ರಾಮಿಕವಾಗಿ ಹರಡುತ್ತದೆ ಅನ್ನೋದು, ಮಾನಸಿಕ ಅಸಮತೋಲನೆಯನ್ನು ಮನುಷ್ಯ ಕಳ್ಕೊಳ್ತಾನೆ. ಅದು ಯಾವ ರೂಪದಲ್ಲಿ ವ್ಯಕ್ತ ಆಗುತ್ತೆ ಅನ್ನೋದು ಹೇಳಕ್ಕಾಗೋದಿಲ್ಲ. ಹಾಗಾಗಿ ಅದು ಸಾಂಕ್ರಾಮಿಕ ಹರಡುವಂತಹ ಸಾಧ್ಯತೆಗಳು ಬಹಳ ದೂರ ಉಳಿದಿಲ್ಲ, ಈಗಾಗಲೇ ಪ್ರಾರಂಭ ಆಗಿದೆ ಅದು, ಇನ್ನು ಮುಂದಿನ ದಿನಗಳಲ್ಲಿ ಅದು ತೀವ್ರ ಆಗುವಂತಹ ಸಾಧ್ಯತೆಗಳಿದಾವೆ ಅಂತ. ಈಗ ಈ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಆಗಿದೆ, ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಇದು ಯಾಕೆ ಆಗ್ತದೆ? ಇದು ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಾಗೆ ಮಣ್ಣು ಮಣ್ಣಿನಲ್ಲಿರುವಂತಹ ಸತ್ವ ಕಡಿಮೆ ಆಗ್ತಾ ಇರೋದು. ಸತ್ವ ಅಂತಂದ್ರೆ ಮುಖ್ಯವಾಗಿ ಯಾವ ಆಧಾರದ ಮೇಲೆ ನಾವು ಅಳಿತೀವಿ ಮಣ್ಣಿಂದು. ಈಗ ಭೂಮಿ ಮೇಲಿನ 1 ಇಂಚು ಮಣ್ಣು ತಯಾರಾಗಬೇಕಾಗಿತ್ತು ಅಂತಂದ್ರೆ ಸುಮಾರು 500 ರಿಂದ 1000 ವರ್ಷ ಸಮಯ ತೆಗೆದುಕೊಳ್ತದೆ ಅನ್ನುವಂಥದ್ದು ವಿಜ್ಞಾನಿಗ ಹೇಳ್ತಾ ಇದ್ದಾರೆ. ಹಾಗಿದ್ರೆ 1500 ರಿಂದ 1000 ವರ್ಷ ಏನಾಗ್ತದೆ ಮುಖ್ಯವಾಗಿ ಏನೆಲ್ಲ ಗಿಡ ಮರಗಳು ಮತ್ತು ಇತರ ಸಸ್ಯರಾಶಿ ಏನೆಲ್ಲ ಬೆಳೀತದೆ ಅದು ಏನಾಗುತ್ತೆ, ಅದರ ಒಂದು ಅಂಶ ಭೂಮಿಗೆ ಸೇರ್ತದೆ, ಅದು ತ್ಯಾಜ್ಯ. ಅದಕ್ಕೆ ಅವಲಂಬಿತವಾದಂತಹ ಪಶು ಪಕ್ಷಿ ಪ್ರಾಣಿಗಳು ಮತ್ತು ಕೀಟಗಳು ಮತ್ತು ಸೂಕ್ಷ್ಮಾಣುಜೀವಿಗಳು ಏನೆಲ್ಲ ಇದಾವೋ ಅವೆಲ್ಲವೂ ಕೂಡ ಏನಾಗ್ತವೆ, ಅವು ಒಂದು ತ್ಯಾಜ್ಯ ರೂಪದಲ್ಲಿ ಮಣ್ಣಿಗೆ ಸೇರ್ತದೆ. ಹಾಗಿದ್ರೆ ಇಲ್ಲಿ ದನಕರುಗಳ ತ್ಯಾಜ್ಯ ಮತ್ತು ಗಿಡಮರಗಳ ತ್ಯಾಜ್ಯ ಸಸ್ಯ ರಾಶಿಯ ತ್ಯಾಜ್ಯ ಅದು ಭೂಮಿಗೆ ಸೇರ್ತಾ ಸೇರ್ತಾ ಸೇರ್ತಾ ಹೋಗಿ ಏನಾಗುತ್ತೆ, ಅದೇ ಏನಾಗುತ್ತೆ ಭೂಮಿಯಲ್ಲಿರುವಂತಹ ಸಾವಯವ ಇಂಗಾಲ. ಹಾಗಾಗಿ ಸಾವಯವ ಇಂಗಾಲ ಪ್ರಮಾಣ ಎಷ್ಟೆಲ್ಲ ಹೆಚ್ಚಿಗೆ ಆಗ್ತದೋ ಭೂಮಿಯಲ್ಲಿ ಅಷ್ಟು ಭೂಮಿಯಲ್ಲಿ ಸತ್ವ ಹೆಚ್ಚಿಗಾಗಿದೆ ಅಂತೇಳಿ ಅರ್ಥ. ಈಗ ನೋಡಿ ಕಾಡಿನಲ್ಲಿ ನಾವು ಯಾವುದೇ ಒಂದು ಕೃತಕ ಗೊಬ್ಬರಗಳನ್ನು ಹಾಕಿಲ್ಲ, ಅದು ಸಂಪದ್ಭರಿತವಾಗಿ ಎಲ್ಲಾ ಗಿಡ ಮರಗಳು ಏನ್ ಮಾಡ್ತವೆ ಬೆಳೆ ನಿಂತಿದ್ದಾವೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಇದು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಅಲ್ಲಿ ಕ್ರಿಯೆ ನಡೀತಾ ನಡೀತಾ ಏನಾಗಿದೆ, ಆ ಭೂಮಿಯಲ್ಲಿ ಈ ತ್ಯಾಜ್ಯದ ಪ್ರಮಾಣ ಹೆಚ್ಚಿಗಾಗಿದೆ, ಅಂದ್ರೆ ಸಾವಿಂಗಾಲದ ಪ್ರಮಾಣ. ಹಾಗಾಗಿ ಅದಕ್ಕೆ ಏನಾಗಿದೆ, ಅಲ್ಲಿ ಸತ್ವ ಜಾಸ್ತಿ ಇದೆ. ಏನೇ ಬಿತ್ತಂದ್ರೂ ಬೀಜ ಅದು ಬೆಳೆಯಕ್ಕೆ ಪ್ರಾರಂಭ ಮಾಡ್ತದೆ. ಅದೇ ರೀತಿ ಇವತ್ತು ರೈತ ಉತ್ತಿ ಬಿತ್ತಿ ಬೆಳೀತಾ ಇರುವಂತಹ ಏನು ಮಣ್ಣಿದೆಯೋ ಆ ಮಣ್ಣಿಗೆ ಮತ್ತೆ ನಾವು ಮರಳಿ ಇದು ಸೇರಿಸುವಂತಹ ವ್ಯವಸ್ಥೆ ಈ 40-50 ವರ್ಷಗಳಿಂದ ಆಗ್ತಾ ಇಲ್ಲ. ಅದ್ರ ಬದಲು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ರಾಸಾಯನಿಕಗಳನ್ನ ಹೆಚ್ಚಿಗೆ ಅವಲಂಬಿತ ಆಗ್ತಾ ಇರುವಂತದ್ದು. ಹಾಗಿದ್ರೆ ರಾಸಾಯನಿಕಗಳನ್ನ ಅವಲಂಬಿತ ಆದ್ವಿ ಅಂತಂದ್ರೆ ಮುಖ್ಯವಾಗಿ ಇದರಲ್ಲಿ ಈಗಾಗಲೇ ಇರುವಂತದನ್ನ ಸಂಪೂರ್ಣವಾಗಿ ಅದನ್ನ ಬಳಕೆ ಮಾಡ್ಕೊಂಡ್ಬಿಡ್ತದೆ. ಬಳಕೆ ಮಾಡ್ಕೊಂಡು ಅಂದ್ರೆ ಇಲ್ಲಿ ಮುಂದಿನ ನಾವು ಮರಳಿ ಅದಕ್ಕೆ ಯಾವುದೇ ಒಂದು ಈ ಸಾವಯವ ಇಂಗಾಲ ಅಥವಾ ತ್ಯಾಜ್ಯಗಳನ್ನ ಏನು ಸೇರಿಸಿಲ್ಲ ಅಂತಂದ್ರೆ ಭೂಮಿ ಏನಾಗುತ್ತೆ, ಬರಡ್ ಆಗುತ್ತೆ. ಹಾಗಿದ್ರೆ ಇದು ವೈಜ್ಞಾನಿಕವಾಗಿ ಹೇಳೋದು ಹೇಗೆ, ಕಡಿಮೆ ಅಂದ್ರೂ ಕೂಡ ವಿಜ್ಞಾನಿಗಳು ಹೇಳುವ ಹಾಗೆ ಮಣ್ಣಿನಲ್ಲಿ ಪಕ್ಕ ಏನು ಜೀವಂತಿಕೆ ಇರಬೇಕಾಗಿತ್ತು ಅಂದ್ರೆ 3-6% ಸಾವಯವ ಇಂಗಾಲ ಪ್ರಮಾಣ ಇರಬೇಕು ಅಂತ ಹೇಳ್ತಾರೆ. 3-6%. ಆದ್ರೆ ಇವತ್ತು ಭಾರತ ದೇಶದ ಮಣ್ಣಿನಲ್ಲಿ ಕೇವಲ 0.68% ಮಾತ್ರ ಇರೋದು. 0.68% ಅಂದ್ರೆ ಇನ್ನೂ ಅದರಲ್ಲಿ ನಾವು ಏನಾದ್ರೂ ಈ ಕರ್ನಾಟಕ ಮತ್ತೆ ಅದರಲ್ಲಿ ವಿಜಯಪುರಕ್ಕೆ ಬಂದ್ರೆ ಇವತ್ತೇನಿದೆ 0.2-0.3 ಅಷ್ಟೇ ಇರೋ ಸರ್. ಅದಿಷ್ಟೇನಾದ್ರೂ ನಾಶ ಆಯ್ತು ಅಂತಂದ್ರೆ ಮಣ್ಣು ಹೋಗಿ ಮರಳಾಯ್ತು ಅಂತ ಅರ್ಥ. ಇದಕ್ಕೆ ನಾವು ಏನ್ ಕರೆಯೋದು, ಮರುಭೂಮೀಕರಣ ಅಂತ. ಈ ರೀತಿ ಜಗತ್ತಿನ 1/4 ಮಣ್ಣು ಏನಾಗ್ತಾ ಇದೆ, ಮರಳು ಆಗಿ ಪರಿವರ್ತನೆ ಹೊಂದ್ತಾ ಇದೆ. ಇದಕ್ಕೆ ಮರುಭೂಮೀಕರಣ ಅಂತ ಕರಿತಾ ಇರೋದು. ಹಾಗಾಗಿ ಇದರ ತೀವ್ರತೆಯ ಒಂದು ಪರಿಣಾಮವನ್ನು ಈಗಾಗಲೇ ಆಫ್ರಿಕಾ ದೇಶಗಳು ಅನುಭವಿಸ್ತಾ ಇದ್ದಾವೆ. ಅದೇ ರೀತಿ ಇದರ ಒಂದು ದುಷ್ಪರಿಣಾಮವನ್ನು ಈಗಾಗಲೇ ಇಂಗ್ಲೆಂಡ್ ಆಗಿರ್ಬೋದು, ಅದೇ ರೀತಿ ಶ್ರೀಲಂಕಾ ಆಗಿರ್ಬೋದು ಅದರ ಪರಿಣಾಮವನ್ನು ಎದುರಿಸ್ತಾ ಇದ್ದಾವೆ. ಅಂತಂದ್ರೆ 3 ಹೊತ್ತಿನ ಊಟಕ್ಕೂ ಕೂಡ ಅಲ್ಲಿ ಕೊರತೆ ಉಂಟಾಗ್ತಾ ಇರುವಂತದ್ದು ಇತ್ತೀಚೆಗೆ ನಾವು ಕೇಳ್ತಾ ಇದೀವಿ. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಮಣ್ಣು ಸತ್ವವನ್ನು ಕಳ್ಕೊಳ್ತಾ ಇರೋದು ಅಂತ. ಮಣ್ಣು ಸತ್ವ ಕಳ್ಕೊಳ್ತದೆ ಅಂದ್ರೆ ಅದ್ರ ಜೊತೆ ನಾವು ಆಹಾರವೇನೋ ಉತ್ಪಾದನೆ ಮಾಡ್ತಾ ಇದೀವಿ, ಅದು ಗುಣಮಟ್ಟದಿಲ್ಲ ಮತ್ತೊಂದು. ಹೀಗಾಗಿನೇ ರೋಗ ರುಜಿನಗಳು ಹೆಚ್ಚಿಗೆ ಆಗ್ತಾ ಇರೋದು. ಹಾಗಾಗಿ ಈ ಒಂದು ಔಷಧಿಗಳ ಸೇವನೆಯೂ ಕೂಡ ಹೆಚ್ಚಿಗೆ ಆಗ್ತಾ ಇರೋದು. ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಈ ಔಷಧಿಗಳ ಸೇವನೆ ಎಲ್ಲಿದೆ ಅಂತಂದ್ರೆ ಅಮೆರಿಕದಲ್ಲಿರೋದು. ಹಾಗಾಗಿ ನಾವು ಈಗ ಏನ್ ಮಾಡಬೇಕಾಗಿದೆ, ಈ ನಿಟ್ಟಿನಲ್ಲಿ ನಾವು ಜಾಗೃತರಾಗಿ ಇತರ ಎಲ್ಲಾ ಕ್ಷೇತ್ರಗಳನ್ನ ಹೋಲಿಸಿದ್ರೆ ನಾವೇನ್ ಮಾಡಬೇಕಾಗಿದೆ, ಈ ಮಣ್ಣು ಉಳಿಸೋದಕ್ಕಾಗಿ ಏನು ಕಾನೂನು ರೂಪಿಸ್ತದೋ ಅದಕ್ಕೆ ಹೆಚ್ಚಿನ ದುಡ್ಡನ್ನ ತೆಗೆದಿಡೋದು ಬಹಳ ಮುಖ್ಯ ಇದೆ ಬಜೆಟ್ ಅಲ್ಲಿ ಅನ್ನೋದು. ಇವತ್ತು ಒಟ್ಟಾರೆ ದೇಶದ ಒಂದು ಬಜೆಟ್ ಗಾತ್ರವನ್ನು ತೆಗೆದುಕೊಂಡ್ರು, ಅದೇ ರೀತಿ ಒಂದು ರಾಜ್ಯದ ಒಂದು ಬಜೆಟ್ ನ ಗಾತ್ರವನ್ನು ತೆಗೆದುಕೊಂಡ್ರೆ ಇವತ್ತೇನು ರೈತರಿಗೆ ನೀಡಲಾಗ್ತಾ ಇದೆ ಅದು ಏನು ಕೂಡ ಅಲ್ಲ. ಇಲ್ಲಿ ಮುಖ್ಯವಾಗಿ ಅದರ ಪರಿಸ್ಥಿತಿ ಏನು, ಮುಂದೆ ಏನಾಗ್ತದೆ ಅನ್ನುವಂತ ಅರಿವು ಇಲ್ಲದೆ ಇರುವಂತ ಕಾರಣಕ್ಕಾಗಿ ನಾವೇನ್ ಮಾಡ್ತೇವೆ, ಇತರ ಕ್ಷೇತ್ರಗಳಿಗೆ ಹೆಚ್ಚಿಗೆ ನಾವು ದುಡ್ಡನ್ನು ವಿನಿಯೋಗ ಮಾಡ್ತಾ ಇದೀವಿ. ಹಾಗಿದ್ರೆ ಇವತ್ತು ಅನಿವಾರ್ಯ ಇದೆ. ಎಷ್ಟು ಅನಿವಾರ್ಯ ಇದೆ ಅಂತಂದ್ರೆ ಇವತ್ತು ಅದರ ಒಂದು ಮೊದಲ ಒಂದು ಪರಿಣಾಮವನ್ನು, ಮೊದಲ ಹಂತದ ಪರಿಣಾಮವನ್ನು ರೈತ ಈಗಾಗಲೇ ಎದುರಿಸ್ತಾ ಇದ್ದಾನೆ. ಯಾಕಂದ್ರೆ ಅವ ಏನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದಾನೋ ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಇಲ್ಲ, ಅದೇ ರೀತಿ ಇಳುವರಿ ಏನಾಗ್ತಾ ಇದೆ ಕುಂಠಿತ ಆಗ್ತಾ ಇದೆ. ಅದರಲ್ಲಿನೂ ಕೂಡ 20-30 ವರ್ಷಗಳಿಂದ ಯಾವುದು ನೀರಾವರಿ ಒಳಪಟ್ಟಿದೆಯೋ ಅವೆಲ್ಲ ಪ್ರದೇಶಗಳಲ್ಲಿ ಇಳುವರಿ ಕುಂಠಿತ ಆಗ್ತಾ ಇದೆ ಅಂತ ಸ್ಪಷ್ಟವಾಗಿ ಎಲ್ಲಾ ರೈತರು ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ನಾವು ಇಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿದೆ, ಅನಿವಾರ್ಯ ಇದೆ. ಒಮ್ಮೆ ಏನಾದರೂ ಇದು ಈ ಸಮಸ್ಯೆ ತೀವ್ರ ಆಗಿ ಈಗ ತೀವ್ರ ಈಗಾಗಲೇ ರೈತರದ್ದು ಇದು ಎಲ್ಲರಿಗೂ ಕೂಡ ಇದೆ, ಚರ್ಚೆ ಆಗ್ತಾ ಇದೆ, ಆದ್ರೆ ಇವತ್ತು ದೊಂಬಿಯ ರೂಪದಲ್ಲಿ ಇನ್ನೂ ವ್ಯಕ್ತ ಆಗ್ತಾ ಇಲ್ಲ. ಅಂದ್ರೆ ರೈತರ ಜಮೀನಿನಲ್ಲಿ ಯಾರು ಕೂಡ ದುಡಿಯೋಕ್ ತಯಾರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇವತ್ತು ಯಾರು ದುಡಿಯೋಕೆನೆ ಅಲ್ಲಿ ತಯಾರ ಇಲ್ಲ ಅಂತಂದ್ರೆ ಖಂಡಿತವಾಗಿಯೂ ಕೃಷಿಯನ್ನ ನಾವು ಉಳಿಸ್ಕೊಳಕ್ ಸಾಧ್ಯತೆ ಇಲ್ಲ. ಇವತ್ತು ಕೃಷಿ ಅಂತಂದ್ರೆ ಅವಿಭಕ್ತ ಕುಟುಂಬಗಳು ಅದನ್ನ ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ವು ಆ ವೃತ್ತಿಯಲ್ಲಿ ತೊಡ್ಕೊಳ್ತಾ ಇದ್ವು. ಇವತ್ತೇನಾಗ್ತಾ ಇದಾವೆ ಅಂತಂದ್ರೆ ಅವಿಭಕ್ತ ಕುಟುಂಬಗಳು ಎಲ್ಲವೂ ಕೂಡ ನಾಶ ಆಗ್ತಾ ಇದಾವೆ. ಒಬ್ರು ಇಬ್ರು ಕೂಡಿ ನಾನು ಜಮೀನನ್ನ ಎಲ್ಲಾನು ಕೂಡ ನಾನು ಈ ಕೃಷಿಯನ್ನ ಮಾಡಿ ಅದರ ಲಾಭ ತಗೋತೀನಿ ಅಂದ್ರೆ ಬಹಳ ಕಷ್ಟ ಇರೋದು. ಅದು ಒಂದಾಗ್ತಾ ಇದೆ. ಕುಟುಂಬಗಳು ಏನಾಗ್ತಾ ಇದಾವೆ ಅಂತಂದ್ರೆ ಅವ್ಯಕ್ತ ಕುಟುಂಬಗಳು ಇವತ್ತು ನಾಶ ಆಗ್ತಾ ಇರೋದು. ಇನ್ನೊಂದು ಏನಾಗಿದೆ, ಇನ್ನೊಬ್ಬರನ್ನ ಅವಲಂಬಿತವಾಗಿ ಕೃಷಿ ಮಾಡ್ತೀನಿ ಅಂತಂದ್ರೆ ಯಾರು ಕೆಲಸಕ್ಕೆ ಬರ್ತಾ ಇಲ್ಲ. ಇವತ್ತು ಇಂಥ ಪರಿಸ್ಥಿತಿ ಆಗಿರೋದು. ಇನ್ನು ಸ್ವತಃ ಅವ್ರ ಮಕ್ಕಳನ್ನೇನಾದ್ರೂ ಕೃಷಿಯಲ್ಲಿ ತೊಡಗಿಸ್ತೇನೆ ಅದ್ರೂ ಕೂಡ ಆಗ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ದೇಶದ 2% ರೈತರ ಮಕ್ಕಳು ಕೂಡ ಇವತ್ತು ನಾನು ಕೃಷಿಕನಾಗ್ತೀನಿ ಅಂತೇಳಿ ಮುಂದೆ ಬರ್ತಾ ಇಲ್ಲ. ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಅಂತ ಹಾಗಿದ್ರೆ ಇದು ಬಹಳ ಗಂಭೀರವಾದಂತಹ ಪರಿಸ್ಥಿತಿ ಇವತ್ತು ಇರುವಂತದ್ದು. ಇದನ್ನ ನಾವು ಅತಿ ಹೆಚ್ಚು ಚರ್ಚೆಗೊಳಪಡಬೇಕಾಗಿರುವಂತದ್ದು. ಅದರಲ್ಲಿನೂ ಕೂಡ ಈ ಚುನಾವಣೆ ಸಂದರ್ಭದಲ್ಲಿ ಯಾವುದಾದ್ರೂ ವಿಷಯ ಇದ್ರೆ ರೈತ ಮತ್ತು ಮಣ್ಣು. ಆದ್ರೆ ಇವತ್ತು ಚುನಾವಣೆಯ ಪ್ರಚಾರಗಳು 2 ತಿಂಗಳಿಂದ ನಡೀತಾ ಇದಾವೆ. ಹಾಗಿದ್ರೆ ನಾವು ರೈತರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದೀವಿ, ಅದೇ ರೀತಿ ಮಣ್ಣಿನ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದೀವಿ. ಮೂಲ ಸಮಸ್ಯೆ ಇದು ಅಂದ್ರೆ ಮಾನವನ ಅಸ್ತಿತ್ವದ ಸಮಸ್ಯೆ. ಆದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಹಾಗಿದ್ರೆ ಇಲ್ಲಿ ಚುನಾವಣೆ ಅಂತಂದ್ರೆ ಮುಖ್ಯವಾಗಿ ಈ ಸಮಾಜದ ಭವಿಷ್ಯವನ್ನು ನಿರ್ಧರಿಸುವಂತ ಒಂದು ಸಮಯ ಅದು. ಹಾಗಿದ್ರೆ ಮುಂದೆ ಭವಿಷ್ಯನೇ ಇಲ್ಲ ಸಮಾಜಕ್ಕೆ. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಮಣ್ಣು ಮತ್ತು ರೈತ. ಅವನಿಗೆ ಯಾವುದೇ ಭರವಸೆ ಇಲ್ಲ. ಹಾಗಿದ್ರೆ ಇವತ್ ಚರ್ಚೆಗೆ ಮುನ್ನೆಲೆಗೆ ಬರಬೇಕಾಗಿರುವಂತಹ ಏನಾದ್ರೂ ವಿಷಯ ಇದ್ರೆ ಇವೆರಡು, ಮಣ್ಣು ಮತ್ತು ರೈತ. ಹಾಗಾಗಿ ಅದು ಚರ್ಚೆ ಎಷ್ಟೆಲ್ಲ ಮಾಡ್ತೀವೋ ಅದಕ್ಕೆ ಸೂಕ್ತವಾದಂತ ಕಾನೂನು ತರಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ ನಾವು. ಆ ನಿಟ್ಟಿನಲ್ಲಿ ನಾವು ಇವತ್ತು ಏನ್ ಮಾಡ್ತಾ ಇದೀವಿ, ಪ್ರತ ಚಳುವೆ ಅಂತ ಪ್ರಾರಂಭ ಮಾಡಿ ಸರ್. ಅಂತಂದ್ರೆ ಈಗ ಸರ್ಕಾರ ಕಾನೂನು ತರಬೇಕು ಅಂತ ಹೇಳ್ತೀರಾ, ಈ ನಿಟ್ಟಿನಲ್ಲಿ ಕಾನೂನು ಎಷ್ಟು ಮಟ್ಟಿಗೆ ಇದು ನೆರವಾಗುತ್ತೆ, ಏನ್ ಕಾನೂನು ತರಬೇಕು ಸರ್ಕಾರ? ಈಗ ತಮಗೆ ಹೇಳದ ಹಾಗೆ ಸರ್, ಮಣ್ಣು ಸತ್ವವನ್ನು ಕಳ್ಕೊಳ್ತಾ ಇದೆ. ಸತ್ವ ಕಳ್ಕೊಳ್ತಾ ಇದೆ ಅಂತಂದ್ರೆ ಸಾವಯವ ಇಂಗಾಲ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಕಾನೂನು ಯಾವ ರೀತಿ ಬರಬೇಕು ಅಂತಂದ್ರೆ, ಈ ಮಣ್ಣಿನಲ್ಲಿರುವಂತ ಸಾವಯವ ಇಂಗಾಲದ ಪ್ರಮಾಣಕ್ಕೆ ಅನುಗುಣವಾಗಿ ಅವರಿಗೆ ಪ್ರೋತ್ಸಾಹನ ಸಿಗಂಗಾಗಬೇಕು ಅನ್ನೋದು ಇದ್ರ ಒಟ್ಟಾರೆ ಉದ್ದೇಶ ಆಗಿರೋದು. ಮೊದಲನೇದಾಗಿ ಈಗ ಯಾರ ಒಂದು ಜಮೀನಿನಲ್ಲಿ ಈ ಒಂದು ತ್ಯಾಜ್ಯ ಅಥವಾ ದನಕರುಗಳ ತ್ಯಾಜ್ಯ ಆಗಿರ್ಬೋದು ಅಥವಾ ಗಿಡ ಮರಗಳ ತ್ಯಾಜ್ಯ ಆಗಿರ್ಬೋದು ಅಥವಾ ಈ ರೀತಿ ಅವನು ಅನುಸರಿಸಿದ್ದಾನೆ, ಒಳ್ಳೆ ಪದ್ಧತಿಗಳನ್ನು ಅನುಸರಿಸಿದ್ದಾನೆ ಅಂತ ತಿಳ್ಕೊಳ್ಳೋಣ ಸರ್, ಸಾವಯವ ಅಂತ ತಿಳ್ಕೊಳ್ಳೋಣ. ಅವನಿಗೆ ಏನಾದ್ರೂ ಈ ಒಂದು ಕಾನೂನಿನ ಮುಖಾಂತರ 1 ಎಕರೆಗೆ 20,000 ರೂಪಾಯಿ ಸಿಕ್ತು, ಇನ್ನೊಬ್ನ ಇದನ್ನ ಏನು ಅನುಸರಿಸಿದಾನೆ, ಏನ್ ಮಾಡ್ತಾ ಇದ್ದಾನೆ, ಅದು ಅರಿವಿಲ್ಲದೆ ಒಂದು ಕೃಷಿಯಲ್ಲಿ ತೊಡಗಿದಾನೆ, ಅವನಿಗೆ 1,000 ರೂಪಾಯಿ ಸಿಕ್ತು ಅಂತ ತಿಳ್ಕೊಳ್ಳೋಣ. ನಾವು 5,000 ರೂಪಾಯಿ ಸಿಕ್ಕವನಿಗೆ ಈ ರೀತಿ ಕೃಷಿ ಮಾಡ್ರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆ ಸಂದರ್ಭದಲ್ಲಿ ಯಾರಿಗೆ ಹೆಚ್ಚಿಗೆ ದುಡ್ಡು ಸಿಕ್ಕಿರ್ತದೋ ಹ್ಯಾಂಗ್ ಸಿಕ್ತು ಅಂತ ನಾವು ವಿಚಾರ ಮಾಡಲೇಬೇಕಾಗತ್ತೆ. ಹಾಗಾಗಿ ನಾವು ಇಲ್ಲಿ ದನಕರುಗಳನ್ನ ನೀವು ಕಟ್ಟ್ರಿ ಅಥವಾ ಹಸಿರುಗಳ ಗೊಬ್ಬರಗಳನ್ನು ಉಪಯೋಗ ಮಾಡ್ರಿ ಅಥವಾ ಒಂದು ಜಮೀನಿನಲ್ಲಿ ಇಂತಿಷ್ಟು ಗಿಡ ಮರಗಳು ಇರುವ ಹಾಗೆ ನೋಡ್ಕೊಳ್ರಿ ಅಂತ ಹೇಳಿ ನಾವು ರೈತರಿಗೆ ಬೋಧನೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ಹೀಗಾಗಿ ಮುಖ್ಯವಾಗಿ ಏನಾಗುತ್ತೆ, ಅವನ ಆದಾಯವನ್ನ ಹೆಚ್ಚಿಗಾಗಬೇಕು. ಆದಾಯ ಹೆಚ್ಚಿಗಾಗುವಂತಹ ಒಂದು ಯೋಜನೆಯನ್ನು ನಾವು ತರಬೇಕು ಅಂತಂದ್ರೆ ಅದರಲ್ಲಿನೂ ಕೂಡ ಯಾವ ಮಣ್ಣು ಉಳಿಸ್ತಾನೋ ಅವನಿಗೆ ಖಂಡಿತವಾಗಿಯೂ ಕೂಡ ಗ್ಯಾರಂಟಿ ಇಷ್ಟು ಆದಾಯ ಇದ್ದೇ ಇದೆ ಅನ್ನುವಂತ ಒಂದು ಸ್ಪಷ್ಟತೆ ಅವನಿಗೆ ಬಂದದ್ದೇ ಆದ್ರೆ ಖಂಡಿತವಾಗಿಯೂ ಕೂಡ ಇತರರು ಕೂಡ ಅವನನ್ನ ಪಾಲನೆ ಮಾಡ್ತಾರೆ, ನಾನು ಕೂಡ ಮಾಡಬೇಕು ಅಂತ. ಇವತ್ತು ಏನಾಗ್ತಾ ಇದೆ, ಯಾವ ರೈತ ಇವತ್ತು ದನಕರುಗಳ ಆಧಾರಿತ ಕೃಷಿಯನ್ನು ಮಾಡ್ತಾ ಇದ್ದಾನೋ ಅಂದ್ರೆ ಹೆಚ್ಚಿನ ಶ್ರಮ ಇರೋದು. ಹಾಗಿದ್ರೆ ಆ ಶ್ರಮಕ್ಕೆ ತಕ್ಕಂತ ಬೆಲೆ ಏನಾದ್ರೂ ಅವನಿಗೆ ಸಿಗ್ತಾ ಇದೆ ಅನ್ನೋದು ಮೂಲವಾದಂತಹ ಪ್ರಶ್ನೆ. ಆ ಶ್ರಮಕ್ಕೆ ತಕ್ಕ ಬೆಲೆ ಸಿಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಇರುವಂತಹ ದನಕರುಗಳನ್ನು ಮಾರುವಂತಹ ಪರಿಸ್ಥಿತಿ ಬಂದಿರೋದು. ಆ ದನಕರುಗಳನ್ನ ಮಾರಿ ಇವತ್ತು ಏನಾಗ್ತಾ ಇದ್ದಾನೆ, ಈ ಟ್ರ್ಯಾಕ್ಟರ್ಗಳನ್ನ ಅವಲಂಬಿತ ಆಗ್ತಾ ಇದ್ದಾನೆ. ಹಾಗಿದ್ರೆ ಇಲ್ಲಿ ಟ್ರ್ಯಾಕ್ಟರ್ ಸರಳವಾಗಿ ಸಿಗ್ತವೆ. ಎಷ್ಟು ಸರಳ ಅಂತಂದ್ರೆ ಇವತ್ತೇನಾದ್ರೂ ನಾವು ಇದು ಮಾಡಿದ್ರೆ ಒಂದು ವಾರದಲ್ಲಿ ಮನೆ ಮುಂದೆ ಬಂದು ಟ್ರ್ಯಾಕ್ಟರ್ ನಿಲ್ಲುತ್ತೆ. ಅಂದ್ರೆ ಇದು ಕಾನೂನೇ, ಕಾನೂನಿಂದನೇ ಬಂದಿರೋದು ಇದು ಕೂಡ. ಬಟ್ ಇದೊಂದು ಅರಿವು ಮೂಡಿಸಬೇಕಲ್ಲ ಅವರಿಗೆ, ಟ್ರ್ಯಾಕ್ಟರ್ಗಿನ್ನ 2 ದನಕರುಗಳಿದ್ರೆ ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ಬಿಟ್ಟು ನೀವು ರೈತರಿಗೆ. ಸರ್, ನಾವು ಇಲ್ಲಿ ಏನಾಗಿದೆ ನೋಡಿ, ನಮಗಿಂತ ಹೆಚ್ಚಿಗೆ ಎಲ್ಲರಿಗಿಂತಲೂ ಬಹಳ ಸಂದರ್ಭದಲ್ಲಿ ಹೇಳ್ತೀನಿ, ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿಗಿಂತಲೂ ಅತಿ ಹೆಚ್ಚು ಜಾಣ ಇರೋದ್ರೆ ರೈತನೇ. ಅವನಿಗೆ ಗೊತ್ತಿದೆ, 12,000 ವರ್ಷಗಳಿಂದ ಈ ಕೃಷಿ ಪದ್ಧತಿ ಬಂದಿರೋದು, ಅದು ಭಾರತ ದೇಶದ್ದು. ಅಲ್ಲಿವರೆಗೇನು ಮಣ್ಣು ನಾಶ ಆಗಿಲ್ಲ. ಆದ್ರೆ ಇವತ್ತು 40-50 ವರ್ಷಗಳಲ್ಲಿ ಮಣ್ಣು ನಾಶ ಆಗ್ತಾ ಇದೆ ಅಂತ ಅರ್ಥ ಏನು? ಹಾಗಿದ್ರೆ ನಮ್ಮ ರೈತರಿಗೆಲ್ಲ ಗೊತ್ತಿತ್ತು, ಏನು ಒಂದು ಏನೋ ಒಂದು ದಾರಿಯಲ್ಲಿ ಒಂದು ಸೆಗಣಿ ಬಿದ್ದಿದ್ರೆ ಅದನ್ನ ಬಹಳ ಪವಿತ್ರತೆಯಿಂದ ತೆಗೆದುಕೊಂಡು ಹೋಗಿ ಹಾಕೋತಿದ್ದ ಒಂದ್ ಕಡೆ. ಇತ್ತೀಚಿನ ಬೆಳವಣಿಗೆಗಳು ಕಳೆದ ಒಂದು 50 ವರ್ಷ ಅಥವಾ 100 ವರ್ಷಗಳಿಂದ. ಹಾಗಾಗಿ ಅದರಲ್ಲಿ ಮಹತ್ವ ಇದೆ, ಅದರಲ್ಲಿ ಕೂಡ ದುಡ್ಡಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವನು ಯೋಚನೆ ಮಾಡುವಂತ ನಿಟ್ಟಿನಲ್ಲಿ ಯಾವ ಕಾನೂನುಗಳಿಲ್ಲ. ಆ ರೀತಿ ಏನಾದ್ರೂ ನಾವು ಅದನ್ನ ಮಣ್ಣಿಗೆ ಯಾರು ಸೇರಿಸ್ತಾರೋ ಅವ್ರಿಗೆ ದುಡ್ಡು ಹೆಚ್ಚಿಗೆ ಬಂತು ಅಂತ ತಿಳ್ಕೊಳ್ಳೋಣ, ಅವ್ ಮತ್ತೆ ಇದು ಪಾಲನೆ ಹಾಕದೆ ಇಂಚಿಂಚು ಜಮೀನಿನಲ್ಲಿ ನಾ ಹೆಂಗ್ ಸೇರಿಸ್ತೀನಿ, ಎಷ್ಟು ಪ್ರಮಾಣ ಇದೆ, ಎಲ್ಲನೂ ವಿಚಾರ ಮಾಡ್ತಾನೆ. ಇವತ್ತು ಬಹಳ ಜನ ವಿಚಾರ ಮಾಡ್ತೀವಿ, ಎಲ್ಲಿ ನೀರಾವರಿಗೆ ಒಳಪಟ್ಟಿದೀವೋ ಅಲ್ಲಿ ಜಮೀನೆಲ್ಲ ಹಾಳಾಗ್ತಾ ಇದಾವೆ ಅನ್ನುವಂಥದ್ದು. ಹಾಗಿದ್ರೆ ಇವತ್ತು ಮಣ್ಣನ್ನು ನೋಡ್ತಾ ಇಲ್ಲ ರೈತ, ಅಲ್ಲಿ ಮೇಲ್ಗಡೆ ಏನ್ ಬೆಳೀತಾ ಇದೆ ಅದೇ ಗಮನ ಹರಿಸ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ನಾವು ಬೆಳೆಗಳಿಗೆ ನಾವು ಏನು ಮಹತ್ವ ಕೊಡೋದು ಅವಶ್ಯಕತೆನೇ ಇಲ್ಲ, ಮಣ್ಣಿಗೆ ಮಹತ್ವ ಕೊಡಿ. ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಿಗಿತ್ತು ಅಂತ ತಿಳ್ಕೊಳ್ಳೋಣ, ಅಥವಾ ಏನ್ ಬೇಕು ಎಲ್ಲಾ ಒಂದು ಪೋಷಕಾಂಶಗಳು